ಸೂರ್ಯಕಾಂತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಸಲುವಾಗಿ ಸುಧಾರಿತ ಬೇಸಾಯ ಕ್ರಮಗಳು ಏನದಾವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಕ್ಕೆ ವಿಡಿ ವೈಕುಂಠೆ ಅವರು ನಮ್ಮೊಂದಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ವಿಡಿ ವೈಕುಂಠೆ ಅವರೇ. ನಮಸ್ಕಾರ. ಸೂರ್ಯಕಾಂತಿ ಬೆಳೆ ಬಗ್ಗೆ ಮೊದಲಿಗೆ ಮಾಹಿತಿ ಮಾಡಿಕೊಡ್ತೀರಿ? ನೋಡ್ರಿ, ಸೂರ್ಯಕಾಂತಿ ಒಂದು ಪ್ರಮುಖವಾದ ಎಣ್ಣೆ ಕಾಳಿನ ಬೆಳೆ. ಇದನ್ನ ನಾವು ಎಲ್ಲಾ ಹಂಗಾಮಿನಲ್ಲಿ ಅಂದ್ರೆ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯಬಹುದು. ಆಮೇಲೆ ಸೂರ್ಯಕಾಂತಿ ಇದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂತ ಬೆಳೆ ಇರುವುದರಿಂದ ಎಲ್ಲಾ ತರಹದ ಮಣ್ಣಿನಲ್ಲಿಯೂ ಇದನ್ನು ನಾವು ಬೆಳೆಯಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಪ್ರಮುಖ ಸಂಕರಣ ತಳಿಗಳು ಏನೇನದಾವ್ ಮತ್ತು ಅವುಗಳ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆಯೊಳಗ ಸಂಕರಣ ತಳಿಗಳು ಅಂದ್ರೆ KBSH 41, ಇದು ಸುಮಾರಾಗಿ 95-100 ದಿವಸಿಗೆ ಕಟಾವು ಬರುತ್ತೆ. ಮತ್ತು ಇದರಲ್ಲಿ ಇರತಕ್ಕಂತ ಎಣ್ಣೆ ಅಂಶ ಅಂದ್ರೆ 36-37% ಎಣ್ಣೆ ಅಂಶ ಇರ್ತೈತಿ. ಇನ್ನು ಎಣ್ಣೆ ಸಂಕರಣ ತಳಿ ಅಂದ್ರೆ KBSH 44, ಇದು ಸದಾ 95-100 ದಿವಸಕ್ಕೆ ಕಟಾವು ಬರ್ತೈತಿ. ಮತ್ತೆ KBSH 53, ಇದು ವಿಶೇಷವಾಗಿ ಬೂದು ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಈ ಒಂದು KBSH 53 ಸಂಕರಣ ತಳಿಗಳಲ್ಲಿ ಇದೆ. ಇನ್ನು ಇತ್ತಿತ್ತಲಾಗಿ ಬಿಡುಗಡೆಯಾದಂತಹ DSFH 3, ಇದು 95-98 ದಿವಸ ಕಟಾವು ಬರುತ್ತೆ. ಮತ್ತೆ ಇನ್ನೊಂದು RSFH 1887, ಇದು 95-100 ದಿವಸ ಕಟಾವು ಬರುತ್ತೆ. ಮತ್ತು ಇದು ನಂಜಾನು ರೋಗದ ಒಂದು, ಆಮೇಲೆ ಎಲೆಚಿಕ್ಕ ರೋಗ ಇರಬಹುದು, ಇದನ್ನ ಬಂದರೂ ತಡ್ಕೊಳ್ಳುವಂತ ಶಕ್ತಿ ಈ ಒಂದು ಸಂಕರಣ ತಳಿ ಒಳಗದ. ಇನ್ನೊಂದು RSFH 130, ಇದು ಸದಾ ನಂಜಾಣು ರೋಗ ಆಗಲಿ ಎಲಿಚಿಕ್ಕ ರೋಗ ಬಂದರೂ ತಡ್ಕೊಳ್ಳುವಂತ ಶಕ್ತಿ ಅದ. ಮತ್ತು ಇದರಲ್ಲೂ ಸುಮಾರಾಗಿ 42-43% ಎಣ್ಣೆ ಅಂಶ ಇರತಕ್ಕಂಥ ಸಂಕರಣ ತಳಿ ಅಂತ ಹೇಳಬಹುದು. ಇನ್ನು ಈ ಸೂರ್ಯಕಾಂತಿ ಬೆಳೆಯನ್ನ ಯಾವ ಹಂಗಾಮಿನಲ್ಲಿ ಬೆಳಿಬಹುದು ಅಂತೀರಿ? ಸೂರ್ಯಕಾಂತಿ ಬೆಳೆಯನ್ನ ಸಾಮಾನ್ಯವಾಗಿ ವರ್ಷದ ಎಲ್ಲಾ 3 ಹಂಗಾಮಿನಲ್ಲಿ ಬೆಳೆಯಬಹುದು. ವಿಶೇಷವಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳಿಬೇಕಾದ್ರೆ ನಮ್ಗೆ August 1 ಬಿತ್ತಿದ್ರೆ ಬಹಳ ಒಳ್ಳೆಯದಂತ ಹೇಳಬಹುದು. ಯಾಕಂದ್ರೆ ಕೆಲವೊಂದಿಷ್ಟು ರೈತರು ಈ ಮಳೆ ಆದ ಕೂಡಲೇ ಜೂನ್ ಆಗಲಿ ಜುಲೈ ತಿಂಗಳೊಳಗೆ ಬಿತ್ತಾರ. ಇಲ್ಲಿ ನಮಗೆ ಜೂನ್ ಮತ್ತು ಜುಲೈ ತಿಂಗಳೊಳಗೆ ಬಿತ್ತನೆ ಮಾಡಿದ್ರೆ ಸ್ವಲ್ಪ ನಂಜಾನು ರೋಗದ ಬಾಧೆ ಹೆಚ್ಚು ನಮಗೆ ಬೀಳ್ತಾ ಆಗ್ತೈತಿ. ಅದರಿಂದ August 1 ಬಿತ್ತಿದ್ರೆ ಈ ಒಂದು ನಂಜಾನು ರೋಗದ ಬಾಧೆ ಕಡಿಮೆ ಅಂತ ಹೇಳಬಹುದು. ಇನ್ನು ಹಿಂಗಾರು ಹಂಗಾಮಿನೊಳಗೆ ಸೆಪ್ಟೆಂಬರ್ನಿಂದ ಹಿಡಿದು ಅಕ್ಟೋಬರ್ ತಿಂಗಳ ಒಳಗೆ ಬಿತ್ತನೆ ಮಾಡಲಿಕ್ಕೆ ಯೋಗ್ಯ ಕಾಲ. ಇನ್ನು ಬೇಸಿಗೆ ಒಳಗೆ December-January ತಿಂಗಳ ಮಟ್ಟ ನಾವು ಈ ಸೂರ್ಯಕಾಂತಿ ಬೆಳೆಯನ್ನು ಬಿತ್ತಿದ್ರೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಬಹುದು. ಇನ್ನು ಈ ಬಿತ್ತನೆಗೆ ಬಿತ್ತನೆ ಬೀಜದ ಪ್ರಮಾಣ ಹಾಗೂ ಯಾವ ಬೀಜೋಪಚಾರ ಮಾಡ್ಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಬಿತ್ತಲಿಕ್ಕೆ ಬೀಜದ ಪ್ರಮಾಣ ಅಂದ್ರೆ ಒಂದು ಪ್ರತಿ ಎಕರೆಗೆ ಸುಮಾರಾಗಿ 2 ಕಿಲೋ ಸಾಕಾಗ್ತದೆ. ಇನ್ನ ಬಿತ್ತಕ್ಕಿಂತ ಪೂರ್ವದೊಳಗೆ ನಾವು ಕೆಲವೊಂದಿಷ್ಟು calcium chloride 2% ದ್ರಾವಣದಲ್ಲಿ ನೆನೆಸಿ ಬಿತ್ತನೆ ಮಾಡಬಹುದು. ಇದಕ್ಕೆ ಬೇಕಾಗುವಂತಹ ಪರಿಕರಗಳು ಅಂದ್ರೆ 1 ಎಕರೆಗೆ ಸುಮಾರಾಗಿ 60 ಗ್ರಾಂ calcium chloride ಪುಡಿಬೇಕಾಗುತ್ತದೆ. ಈ ಒಂದು ಪುಡಿಯನ್ನು ಸುಮಾರಾಗಿ 3 ಲೀಟರ್ ನೀರೊಳಗೆ ಹಾಕಿದ್ವಿ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಕರಗ್ತದೆ. ಹೀಗೆ ಕರಗಿದಂತ calcium chloride ದ್ರಾವಣದಲ್ಲಿ ನಾವೇನು 1 ಎಕರೆಗೆ 2 ಕಿಲೋ ಬೀಜ ಉಪಯೋಗ ಮಾಡ್ತೀವಲ್ಲ, ಆ 2 kg ಬೀಜವನ್ನ ಈ calcium chloride ದ್ರಾವಣದಲ್ಲಿ ಸುಮಾರಾಗಿ 6 ಗಂಟೆ ನೆನೆಸಿ ನಂತರ ನೆಳ್ಳಾಗಿ ಒಣಗಿಸಿ ಆಮೇಲೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ರೀತಿ calcium chloride ದ್ರಾವಣದಲ್ಲಿ ನೆನೆಸಿ ಬಿತ್ತನೆ ಮಾಡೋದ್ರಿಂದ ನಮಗೆ ಬೀಜದ ಮೊಳಕೆ ಪ್ರಮಾಣನೂ ಸರಿಯಾಗಿ ಬರುತ್ತೆ. ಮುಂದೆ ಬೆಳೆಗೆ ಕೆಲವೊಂದಿಷ್ಟು ಬರ ನಿರೋಧಕ ಶಕ್ತಿ ಬರುತ್ತೆ. ಅಂದ್ರೆ ಕೆಲವೊಂದಿಷ್ಟು ಒಣ ಬೇಸಾಯದಲ್ಲಿ ನಾವು ಸೂರ್ಯಕಾಂತಿ ಬೆಳಿತೀವಲ್ಲ, ಅಲ್ಲಿ ಹಸಿ ಕೊರತೆಯಾದರೂ ಈ ಒಂದು ಬರ ನಿರೋಧಕ ಶಕ್ತಿ ಈ ಒಂದು calcium chloride ದ್ರಾವಣದಲ್ಲಿ ನೆನೆಸಿ ಬಿತ್ತನೆ ಮಾಡೋದ್ರಿಂದ ನಮಗೆ ಬರ್ತೈತಿ. ಈ ದ್ರಾವಣದಿಂದ ನೆನೆಸಿ ಬಿತ್ತನೆ ಆದ ನಂತರ ನಾವು ಬೀಜೋಪಚಾರ ಮಾಡೋದು ಒಳ್ಳೆಯದು. ಅಂದ್ರೆ ಪ್ರತಿ ಕಿಲೋ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ ಆಗಲಿ ಅಥವಾ 4 ಗ್ರಾಂ ಥಯಾಮಿಥಾಕ್ಸಮ್ ಅನ್ನ ಈ ಒಂದು ಬೀಜೋಪಚಾರ ಮಾಡಿದ್ವಿ ಅಂದ್ರೆ ಮುಂದೆ ನಮಗೆ ಬರ್ತಕ್ಕಂತ ನಂಜಾಣು ರೋಗದ ಬಾಧೆ ಕಡಿಮೆ ಆಗುತ್ತೆ. ಸೂರ್ಯಕಾಂತಿ ಬೆಳೆಯಲ್ಲಿ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇಡಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆಯೊಳಗೆ ಸಾಲಿನಿಂದ ಸಾಲಿನ ಅಂತರ ಅಂದ್ರೆ ಸುಮಾರಾಗಿ 60 cm ಅಂದ್ರೆ 2 ಫೂಟ್ ಸಾಲಿನಿಂದ ಸಾಲಿನ ಅಂತರ. ಇನ್ನು ಗಿಡದಿಂದ ಗಿಡಕ್ಕಂದ್ರೆ 4-6 inches ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಒಣ ಬೇಸಾಯದಲ್ಲಿ ವಿಶೇಷವಾಗಿ ನಾವು ಬಿತ್ತನೆ ಮಾಡುವುದಾದ್ರೆ ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು. ಅಂದ್ರೆ ಇಲ್ಲಿ ಸುಮಾರಾಗಿ ಸಾಲಿನಿಂದ ಸಾಲಿನ ಅಂತರ 3.5-4 feet, ಗಿಡದಿಂದ ಗಿಡಕ್ಕೆ 1-4 inches ಇರುವಂತೆ ನಾವು ಮೇಂಟೈನ್ ಮಾಡಬೇಕು. ಈ ರೀತಿ ಅಗಲವಾದ ಸಾಲಿನೊಳಗೆ ನಾವು ಬಿತ್ತನೆ ಮಾಡೋದ್ರಿಂದ ನಮಗೆ ಎಡಿಗೆ ಹೊಡಿಲಿಕ್ಕೆ ಅವಕಾಶ ಆಗುತ್ತೆ. ಈ ನಾರ್ಮಲ್ ಆಗಿ ಬಿತ್ತನೆ ಮಾಡಿದಂತಹ ಪದ್ಧತಿ ಒಳಗೆ ರೈತರು 1-2 ಸಲ ಅಂತರ ಬೇಸಾಯ ಮಾಡ್ತಾರೆ. ಈಗ ನಾವು ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡಿದ್ವಿ ಅಂದ್ರೆ ನಮಗೆ ಸುಮಾರಾಗಿ 3-4 ಸಲ ಎಡಿ ಕುಂಟಿ ಹೊಡೆಯಕ್ಕೆ ಅವಕಾಶ ಆಗುತ್ತೆ. ಮೇಲಿಂದ ಮೇಲೆ ನಾವು ಎಡಿ ಕುಂಟಿ ಹೊಡೆಯೋದ್ರಿಂದ ಒಂದು ಕಳೆದ ಒಂದು ಸಾಂದ್ರತೆನೂ ಕಡಿಮೆ ಆಗತಿ, ಆಮೇಲೆ ಹಸಿ ಕೊರತೆ ಆಗೋದಿಲ್ಲ. ಮೇಲಿಂದ ಮೇಲೆ ಎಡಿ ಹೊಡೆಯೋದ್ರಿಂದ ನಮಗೆ ತೇವಾಂಶ ಹೆಚ್ಚು ಇರೋದ್ರಿಂದ ಈ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆದರೂ ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡಿದ್ವಿ ಅಂದ್ರೆ ಈ ನಾರ್ಮಲ್ ಅಷ್ಟು ಇಳುವರಿ ಅಲ್ಲಿ ಸದಾ ನಮಗೆ ಬರ್ತೈತಿ. ಮತ್ತೆ ಈ ಅಗಲವಾದ ಸಾಲಿನಾಗ ಬಿತ್ತನೆ ಅಂತಂದ್ರಲ್ಲ, ಹ್ಞೂ ಹೆಂಗಂತೀರಿ ಅದು? ಅಂದ್ರೆ ಅಗಲವಾದ ಸಾಲಿನ ಅಂದ್ರೆ ಸುಮಾರಾಗಿ ಸಾಲಿನಿಂದ ಸಾಲಿಗೆ ಮೂರುವರಿಯಿಂದ 4 ಫೋಟು, ಗಿಡದಿಂದ ಗಿಡಕ್ಕೆ ಒಂದು 4 ಅಥವಾ 5 ಇಂಚ್ ಇರುವುದರಿಂದ ಒಳ್ಳೆಯದು. ಅಂದ್ರೆ ನಮಗೆ ಅಗಲವಾದ ಸಾಲಿನ ಬಿತ್ತನೆ ಮಾಡೋದ್ರಿಂದ ಇಲ್ಲಿ ನಮಗೆ ಎಡಿ ಕುಂಟಿ ಹೊಡಲಿಕ್ಕೆ ಅವಕಾಶ ಆಗುತ್ತೆ. ಎಡಿ ಕುಂಟಿ ಹೊಡೆಯೋದ್ರಿಂದ ನಮಗೆ ಹೆಚ್ಚು ತೇವಾಂಶ ನಮಗೆ ಭಾಳ ದಿನ ಮಟ್ಟ ಬರೋದ್ರಿಂದ ಈ ಒಂದು ಹವಾಮಾನದ ವೈಪರೀತ್ಯ ಏನಾಗುತ್ತಲ್ಲ, ಇಂಥ ಒಂದು ಪರಿಸ್ಥಿತಿ ಒಳಗೆ ನಾರ್ಮಲ್ ಬಿತ್ತನೆ ಮಾಡೋದಕ್ಕಿಂತ ಅಗಲವಾದ ಸಾಲಿನ ಬಿತ್ತನೆ ಮಾಡೋದು ನಮಗೆ ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದು. ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಾಗ ಕೊಡ್ಬೇಕಂತೀರಿ? ಸಾಮಾನ್ಯವಾಗಿ ಸಾವಯವ ಗೊಬ್ಬರ ನಾವೊಂದು ಪ್ರತಿ ಎಕರೆಗೆ 3-3.5 ಟನ್ ನಾವು ಬಿತ್ತುವಕ್ಕಿಂತ ಪೂರ್ವದೊಳಗೆ ಕೊಟ್ಟು ಅದನ್ನು ಮಣ್ಣಿನೊಳಗೆ ಸೇರಿಸ್ಬೇಕು. ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಹೇಳೋದಾದ್ರೆ ಡಿ ಎ ಪಿ ಸುಮಾರಾಗಿ 75 ಕಿಲೋ ಬೇಕಾಗ್ತದೆ, ಯೂರಿಯಾ 50 ಕೆಜಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ 40 ಕೆಜಿ. ಇದನ್ನು ನಾವು ಒಂದು ಎಕರೆಗೆ ಬಿತ್ತುವಂಥ ಸಂದರ್ಭದೊಳಗೆ ಬಿತ್ತಬೇಕು. ಆಮೇಲೆ ಇನ್ನು ಮೇಲುಗೊಬ್ಬರವಾಗಿ ಉಳಿದಂಥ 25% ಸಾರಜನಕವನ್ನು, ಅಂದರೆ ನಾವು ಯೂರಿಯಾ ರೂಪದೊಳಗೆ ಕೊಡ್ತೀವಲ್ಲ, ಸುಮಾರಾಗಿ 20 ಕಿಲೋ ಯೂರಿಯಾ ಗೊಬ್ಬರ ಮೇಲುಗೊಬ್ಬರವಾಗಿ ಬಿತ್ತಿದ ಒಂದು 40-45 ದಿವಸಕ್ಕೆ ನಾವು ಕೊಡಬೇಕಾಗತ್ತೆ. ಇನ್ನು ಒಣಬೇಸಾಯದೊಳಗೆ ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರ ಅಂದರೆ 14 ಕೆಜಿ ಸಾರಜನಕ, 20 ಕೆಜಿ ರಂಜಕ, 14 ಕೆಜಿ ಪೊಟ್ಯಾಶ್, ಇದ್ರ ಜೊತೆಗೆ ನಾವು ಜಿಂಕ್ ಸಲ್ಫೇಟು ಒಂದು 4 ಕಿಲೋ ಕೊಡಬೇಕಾಗ್ತದೆ. ಇನ್ನು ಈ ಸೂರ್ಯಕಾಂತಿ ಬೆಳೆಯಲ್ಲಿ ಕಳೆ ನಿಯಂತ್ರಿಸಬೇಕಾದ್ರೆ ಯಾವ ಕಳೆನಾಶಕವನ್ನು ಉಪಯೋಗಿಸ್ಬೇಕಂತೀರಿ? ಸಾಮಾನ್ಯವಾಗಿ ಸೂರ್ಯಕಾಂತಿ ಬೆಳೆ ಒಳಗೆ ನಾವು ಈ ಒಂದು 2 ಸಲ ಎಡಿ ಕುಂಟಿ ಹೊಡೆದು ಮುಂದೆ ಕೈಗಸವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕಳೆನಾಶಕ ನಾವು ಉಪಯೋಗ ಮಾಡುವಂಥ ಸಂದರ್ಭದೊಳಗೆ ಬಿತ್ತಿದ ದಿನ ಅಥವಾ ಮರುದಿವಸ ಬಿಟಾಕ್ಲೋರ್ 50 ECI ಅಂತ ಏನು ಹೇಳ್ತೀವಲ್ಲ, ಇದನ್ನು ಒಂದು ಎಕರೆಗೆ 1.2 ಲೀಟರ್ ಅಂದರೆ ಸುಮಾರಾಗಿ 60 ಮಿಲಿಲೀಟರ್ ಒಂದು ಟಾಕಿ, ಅಂದರೆ 15 ಲೀಟರ್ ಇರುವಂಥ ಟಾಕಿಗೆ 60 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಪೆಂಡಿಮಿಥಿಲಿನ್ 30 ECI ಅಂತ, ಇದು ಒಂದು ಎಕರೆಗೆ 1.8 ಲೀಟರ್ ಅಂದರೆ ಒಂದು ಟಾಕಿಗೆ 90 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಇನ್ನೂ ಒಂದು ಆಕ್ಸಿಫ್ಲೋರೋಫೆನ್ 23.5 ECI, ಇದನ್ನು ಒಂದು ಎಕರೆಗೆ 600 ಮಿಲಿಲೀಟರನ್ನು ನಾವು, ಅಂದರೆ ಒಂದು ಟಾಕಿಗೆ ಸುಮಾರಾಗಿ 23 ml ಹಾಕಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇವು ಮೂರು ನಾವು ಪ್ರೀ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಇನ್ನು ಬಿತ್ತಿದ ಸುಮಾರಾಗಿ 15-20 ದಿವಸ ಅಂದರೆ ಪೋಸ್ಟ್ ಎಮರ್ಜೆನ್ಸಿ ಆಗಿ ಪ್ರೊಪಾಕ್ಯುಜೋಫಾಪ್, ಇದು ಏನೈತಿಲ್ಲ, ಒಂದು ಎಕರೆಗೆ 250 ಮಿಲಿ ಅಂದರೆ ಒಂದು ಟಾಕಿಗೆ 12 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಸುಮಾರಾಗಿ ನಮಗೆ ಒಂದು 1-1.5 ತಿಂಗಳ ಮಟ್ಟ ಯಾವುದೇ ಈ ಒಂದು ಕಳೆಯದ ಸಮಸ್ಯೆ ಆಗುವುದಿಲ್ಲ. ಇನ್ನು ಈ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾದ್ರೆ ಮತ್ತೆ ಯಾವ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆ ಇದು ಸಾಮಾನ್ಯವಾಗಿ ಪರಕೀಯ ಪರಾಗಸ್ಪರ್ಶ ಇರುವುದರಿಂದ ಇದಕ್ಕೆ ನಾವು ಈ ಒಂದಿಷ್ಟು ಬೆಳಗಿನ ಮುಂಜಾನೆ 8-11 ಗಂಟೆಯೊಳಗೆ ಸ್ವಲ್ಪ ಪರಾಗಸ್ಪರ್ಶ ಮಾಡಬೇಕು. ಅಂದರೆ ಕೈಗೆ ಒಂದು ಕಾಟನ್ ಬಟ್ಟೆ ಕಟ್ಟಿಕೊಂಡು ಅರಳಿದಂಥ ಹೂವಿನ ಮೇಲೆ ನಿಧಾನವಾಗಿ ಕೈಯಾಡಿಸಬೇಕು. ಇದನ್ನು 1 ದಿನ ಬಿಟ್ಟು 1 ದಿವಸ ನಾವು ಮಾಡಬೇಕು. ಹೀಗೆ ಒಂದು 8-10 ದಿವಸ ಈ ಹೂ ಬಿಡುವಂಥ ಸಮಯದೊಳಗೆ ನಾವು ಈ ಒಂದು ಪರಾಗಸ್ಪರ್ಶ ಮಾಡಿದರೆ ನಮಗೆ 20-25% ಇಳುವರಿ ಹೆಚ್ಚು ಬರ್ತದೆ. ಆಮೇಲೆ ಇನ್ನೂ ಒಂದು 0.5% ಬೋರ್ಯಾಕ್ ದ್ರಾವಣವನ್ನು ಹೂ ಆಡುವ ಹಂತದೊಳಗೆ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಸಾಮಾನ್ಯವಾಗಿ ನಾವು ಸೂರ್ಯಕಾಂತಿ ಬೆಳೆಯೊಳಗೆ ಈ ನಡುವಿನ ಒಂದಿಷ್ಟು ಕಾಳು ಜೊಳ್ಳಕು, ಆ ಒಂದು ಕಾಳು ಜೊಳ್ಳಾಗೋದನ್ನು ಈ ಬೋರ್ಯಾಕ್ಸ್ ಸಿಂಪರಣೆ ಮಾಡೋದ್ರಿಂದ ಅವು ಪೂರ್ಣ ಕಾಳು ಗಟ್ತವ್ರಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಒಂದು ಎಕರೆಗೆ 2 ಜೇನುನೊಣದ ಪೆಟ್ಟಿಗೆಯನ್ನು ನಾವು ಇಡುವುದರಿಂದ ನಮಗೆ ಇನ್ನೂ ಹೆಚ್ಚಿಗೆ 10% ಇಳುವರಿ ಹೆಚ್ಚಿಗೆ ಬರ್ತದೆ. ಇವೆಲ್ಲ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು ಅಂತ ಹೇಳ್ಬೋದು. ಇನ್ನು ಈ ಸೂರ್ಯಕಾಂತಿ ಬೆಳೆಗೆ ಬರುವ ಪ್ರಮುಖ ಕೀಟಗಳು ಯಾವುದವು ಮತ್ತು ಅವುಗಳ ನಿರ್ವಹಣೆ ಹೆಂಗ್ ಮಾಡ್ಬೇಕಂತೀರಿ? ಪ್ರಮುಖ ಕೀಟಗಳು ಅಂದ್ರೆ ವಿಶೇಷವಾಗಿ ರಸ ಇರುವಂತಹ ಕೀಟ. ಇಲ್ಲೇ ರಸ ಇರುವ ಕೀಟ ಇದು ಸಾಮಾನ್ಯವಾಗಿ ಹಸಿರು ಜಿಗಿ ಹುಳ ಇರಬಹುದು, ಥ್ರಿಪ್ಸ್ ನುಸಿ ಇರಬಹುದು, ಬಿಳಿ ನೊಣ ಇರಬಹುದು. ಇದರ ಲಕ್ಷಣ ಅಂದ್ರೆ ಎಲೆಗಳಿಂದ ಇವು ರಸ ಇರುವಂಥ ಕೀಟ ಎಲೆ ಕೆಳಗಡೆ ಭಾಗ ಇದ್ದು ರಸವನ್ನು ಹೀರ್ತವು. ಮೊದಲು ಹಳದಿ ಬಣ್ಣದ ಬೆಳವಣಿಗೆಯಾಗಿ ನಂತರ ಎಲ್ಲ ಎಲೆಗಳು ಮುದುಡಿ ಸುಟ್ಟಂತೆ ಕಾಣ್ತವು. ನಿರ್ವಹಣೆಗಾಗಿ ನಾವು ಆಗಲೇ ಹೇಳಿದಾಗ ಬೀಜೋಪಚಾರ ಅಂದರೆ ತವಮಿತ್ಯಾಗಮನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ನಮಗೆ ಹತೋಟಿ ಆಗುತ್ತೆ. ಅಥವಾ ಇನ್ನು ಸಿಂಪರಣೆ ಮಾಡೋದಾದರೆ ಇಮಿಡಾಕ್ಲೋಪಿಡ್ 17.8 ECIಯನ್ನು ಒಂದು ಟಾಕಿಗೆ ಸುಮಾರಾಗಿ 4 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಇನ್ನೊಂದು ಆಕ್ಸಿಡೆಮಿಟಾನ್ ಮೀಥೈಲ್ 25 ECIಯನ್ನು ಒಂದು ಟಾಕಿಗೆ 22 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡೋದರಿಂದ ಈ ಒಂದು ರಸ ಇರುವ ಕೀಟದ ಒಂದು ಹತೋಟಿಯನ್ನು ಮಾಡ್ಬೋದು. ಇನ್ನೊಂದು ಪ್ರಮುಖವಾದ ಕೀಟ ಅಂದರೆ ಎಲೆ ತಿನ್ನುವ ಕೀಟ ಅಂತ ಹೇಳ್ತೀವಿ. ಇದು ಕಂಬಳಿ ಹುಳು ಇರಬಹುದು ಅಥವಾ ಸ್ಪೋಡಾಪ್ಟರ ಕೀಡೆ ಇರಬಹುದು ಅಥವಾ ಮಿಡಿಚಿನ ಇರಬಹುದು. ಇದರ ಲಕ್ಷಣಗಳು ಅಂದರೆ ಇವು ಸಾಮಾನ್ಯವಾಗಿ ಎಲೆಗಳನ್ನು ತಿನ್ನುತ್ತವೆ, ಆಮೇಲೆ ಅತೀ ಹಾನಿಯಾದರೆ ಸಂಪೂರ್ಣವಾಗಿ ಎಲೆಯನ್ನು ತಿಂದು ಕೇವಲ ದೇಟನ್ನು ಮಾತ್ರ ಬಿಡ್ತವೆ. ಇದರ ನಿರ್ವಹಣೆ ಅಂದರೆ ಮೊದಲು ನಮಗೆ ಏನು ಒಂದಿಷ್ಟು ಎಲೆಗಳ ಕೆಳಗಡೆ ಈ ಒಂದಿಷ್ಟು ಹುಳದ ತತ್ತಿ ಇರ್ತವಲ್ಲ, ಆ ತತ್ತಿ ಇರತಕ್ಕಂಥ ಎಲೆಗಳನ್ನು ಕಿತ್ತು ಅದನ್ನು ನಾವು ಮಣ್ಣಿನಲ್ಲಿ ಮುಚ್ಚಬೇಕು. ಆನಂತರ ಸಿಂಪರಣೆ ಮಾಡೋದಾದ್ರೆ ಲ್ಯಾಂಬ್ಡಾ ಸೆಲೋತ್ರಿನ್ 5 UC ಒಂದು ಟಾಕಿಗೆ ಸುಮಾರಾಗಿ 7 ml ಹಾಕಿ ಸಿಂಪರಣೆ ಮಾಡ್ಬೋದು, ಅಥವಾ ಇಂಡಾಕ್ಸಾಕಾರ್ಬ್ 14.5 SC ಒಂದು ಟಾಕಿಗೆ 4.5 ml ಹಾಕಿ ನಾವು ಸಿಂಪರಣೆ ಮಾಡ್ಬೋದು, ಅಥವಾ ಇನ್ನೂ ಒಂದು ಸ್ಪೈನೋಸೈಡ್ 45 SC ಏನಿರ್ತಲ್ಲ ಇದನ್ನು ಒಂದು ಟಾಕಿಗೆ 1.5 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಎಲೆ ತಿನ್ನುವ ಕೀಟದ ಹತೋಟಿಯನ್ನು ಮಾಡ್ಬೋದು. ಇನ್ನೊಂದು ಪ್ರಮುಖವಾದ ಕೀಟ ಅಂದರೆ ತೆನೆ ತಿನ್ನುವ ಕೀಟ ಅಂತೀವಿ, ಇದಕ್ಕೆ ನಾವು ಹೆಲಿಯೋಥಿಸ್ ಆರ್ಮೇಜರ. ಇದರ ಲಕ್ಷಣಗಳಂದ್ರೆ ಇದು ಬಟನ್ ಸ್ಟೇಜ್ ಇದ್ದಾಗ ಅಂದರೆ ಜಸ್ಟ್ ಮೊಗ್ಗು ಆಡುವಂಥ ಸಮಯದೊಳಗೆ ಈ ಒಂದಿಷ್ಟು ಎಲ್ಲ ಕಾಳುಗಳನ್ನು ತಿಂತೈತಿ, ಮತ್ತು ಕಾಳು ಕಟ್ಟುವ ಹಂತದಲ್ಲಿ ತೆನೆಯಲ್ಲಿರ್ತಕ್ಕಂಥ ಎಲ್ಲ ಕಾಳುಗಳನ್ನು ಇದು ತಿಂದು ಕಾಳನ್ನು ಜೋಳ ಮಾಡ್ತೈತಿ. ಇದರ ನಿರ್ವಹಣೆಗಾಗಿ ಮೊಗ್ಗು ಬರುವಂಥ ಸಮಯದೊಳಗೆ ನಾವು NPV 100 LE ಒಂದು ಎಕರೆಗೆ ಸಿಂಪರಣೆ ಮಾಡಬೇಕು, ಅಥವಾ ಫೋಜೋಲೋನ್ 35 UC ಒಂದು ಟಾಕಿಗೆ 30 ml ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ತೆನೆ ತಿನ್ನುವ ಕೀಟವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಗೆ ಬರುವಂಥ ರೋಗಗಳು ಯಾವುದು ಮತ್ತು ಅವುಗಳ ನಿರ್ವಹಣೆ ಹೆಂಗೆ ಮಾಡ್ಬೇಕಂತೀರಿ? ನೋಡ್ರಿ, ಪ್ರಮುಖವಾಗಿ ಸೂರ್ಯಕಾಂತಿ ಬೆಳೆಗೆ ಬರ್ತಕ್ಕಂಥ ರೋಗ ಅಂದರೆ ಇತ್ತಿತ್ತಲಾಗಿ ನಾವು ನೋಡ್ತಾ ಇದ್ದೀವಿ ನೆಕ್ರಾಸಿಸ್ ನಂಜಾಣು ರೋಗ ಅಂತ, ಅಥವಾ ಎಲೆ ಚುಕ್ಕಿ ರೋಗ ಇರ್ಬೋದು, ಬೂದಿ ರೋಗ ಇರ್ಬೋದು, ಅಥವಾ ಕೇದಿಗೆ ರೋಗ ಇರ್ಬೋದು. ಅದರೊಳಗೆ ವಿಶೇಷವಾಗಿ ಈ ಒಂದು ನೆಕ್ರಾಸಿಸ್ ನಂಜಾಣು ರೋಗ ಭಾಳ ನಮಗೆ ಹಾನಿಯನ್ನು ಮಾಡ್ತೈತಿ. ಅದರ ಲಕ್ಷಣಗಳು ಅಂದರೆ ಎಲೆಗಳಿಗೆ ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತವೆ, ನಂತರ ಎಲೆಗಳು ಮುರುಟಾಗ್ತವೆ ಅಂದರೆ ಬಿರುಸಾಗ್ತವೆ, ಆಮೇಲೆ ಬೆಳವಣಿಗೆ ಕುಂಠಿತ ಆಗ್ತೈತಿ, ಆಮೇಲೆ ಗಿಡದಲ್ಲಿ ಅಕಸ್ಮಾತ್ ತೆನೆಯಾದರೂ ಕಾಳು ಕಟ್ಟುವುದಿಲ್ಲ. ಇದರ ನಿರ್ವಹಣೆಗಾಗಿ ಬೀಜೋಪಚಾರ, ಮೊದಲು ಹೇಳ್ದಂಗೆ ಇಮ್ಡಾಕ್ಲೋಪಿಡ್ರ್ ಆಗಲಿ ಅಥವಾ ಥಯಾಮೆಥಾಕ್ಸಾಮಿನ್ನ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಆಮೇಲೆ ಇನ್ನು ಹೊಲದಲ್ಲಿ ಇರ್ತಕ್ಕಂಥ ಈ ಬಂದಂಥ ಗಿಡಗಳನ್ನು ನಾವು ಕಿತ್ತು ಮಣ್ಣಿನೊಳಗೆ ಮುಚ್ಚಬೇಕು. ಆಮೇಲೆ ಬಿತ್ತುವಾಗ 4 ಮೈ ಹೊಲದ ಸುತ್ತಲೂ ಒಂದು 3-4 ಸಾಲು ಎತ್ತರ ಬೆಳೆಯಾದಂಥ ಗೋವಿನ ಜೋಳ ಇರ್ಬೋದು, ಜೋಳ ಇರ್ಬೋದು, ಅಥವಾ ಸಜ್ಜಿ ಬೆಳೆಯನ್ನು ಅಡುವಾಗಿ ಬಿತ್ತನೆ ಮಾಡಬೇಕು. ಆಮೇಲೆ ಇನ್ನು ರೋಗದ ಲಕ್ಷಣಗಳು ಕಂಡಾಗ ಅವುಗಳನ್ನು ಕಿತ್ತು ಆಮೇಲೆ ಮಣ್ಣಿನೊಳಗೆ ಹೂತಾಕಬೇಕು. ಇದಕ್ಕೆ ನಾವು ಸ್ಪ್ರೇ ಮಾಡ್ಬೋದಾದ್ರೆ ಇಮ್ಡಾಕ್ಲೋಪಿಡ್ರ್ ಆಗಲಿ, ಆಕ್ಸಿಡೆಮಿಟನ್ ಮೀಥೈಲ್ ಆಗಲಿ, ಈ ಒಂದು ಔಷಧಿಯನ್ನು ನಾವು ಸಿಂಪರಣೆ ಮಾಡುವುದರಿಂದ ಈ ಒಂದು ರೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಇಮ್ಡಾಕ್ಲೋಪಿಡ್ ಆದರೆ ನಾವು ಒಂದು ಟಾಕಿಗೆ 4 ml ಅಂದರೆ 15 ಲೀಟರ್ ಟಾಕಿ ಐತಪ್ಪ ಅಂದರೆ, ಇನ್ನು ಆಕ್ಸಿಡೆಮಿಟನ್ ಮೀಥೈಲ್ ಇದ್ದರೆ ಒಂದು ಟಾಕಿಗೆ ಸುಮಾರಾಗಿ 22 ml ಹಾಕಿ ಸಿಂಪರಣೆ ಮಾಡುವುದರಿಂದ ಈ ಒಂದು ರೋಗದ ಹತೋಟಿಯನ್ನು ನಾವು ಮಾಡಬಹುದು. ಆಮೇಲೆ ಇನ್ನು ಹೊಲವನ್ನು ನಾವು ಕಳೆರಹಿತವಾಗಿ ಅಂದರೆ ಯೂಶುವಲಿ ಸ್ವಚ್ಛವಾಗಿ ಕಳೆ ಇಲ್ದಂಗೆ ಇಡಬೇಕು, ಅದರಾಗ ವಿಶೇಷವಾಗಿ ಈ ಪಾರ್ಥೇನಿಯಂ ಕಳೆ ಇರಬಾರ್ದು. ಆಮೇಲೆ ಇನ್ನು ಬಿತ್ತುವಾಗ ಜೂನ್ 1st ನಾವು August 2nd ಬಿತ್ತನೆ ಮಾಡೋದು, ಅಂದರೆ ಎಸ್ಪೆಷಲಿ August 2nd ಬಿತ್ತನೆ ಮಾಡೋದು ಮಾಡಬೇಕು, ಜೂನ್ 1st ಅಥವಾ July ಬಿತ್ತನೆ ಮಾಡಬಾರ್ದು. ಇನ್ನು ಹಿಂಗಾರು ಹಂಗಾಮಿನೊಳಗೆ September 1st ಯೋಗ್ಯ. ಆಮೇಲೆ ನೀರಾವರಿ ಸೌಲಭ್ಯ ಇತ್ತಪ್ಪ ಅಂದರೆ ಮೇ ತಿಂಗಳೊಳಗೆ ನಾವು ಬೇಸಿಗೆ ಒಳಗೆ ಬಿತ್ತನೆ ಮಾಡೋದು ಒಳ್ಳೆಯದು. ಇನ್ನೂ ಒಂದು ಎಲಿಚಿಕ್ಕಿ ರೋಗ, ಇದು ಸಾಮಾನ್ಯವಾಗಿ ನಮಗೆ ಎಲಿಚಿಕ್ಕಿ ರೋಗ ಆಗಾಗ ಕಾಣಿಸ್ತದೆ, ಇದು ಬಂದರೂ ನಮಗೊಂದು 10-20% ಇಳುವರಿ ಕಡಿಮೆ ಆಗ್ತದೆ. ಇದರ ಲಕ್ಷಣಗಳು ಅಂದರೆ ಎಲೆಗಳ ಮೇಲೆ ಅಲ್ಲಲ್ಲಿ ಕಂದು ಬಣ್ಣದ ಚುಕ್ಕಿ ಕಾಣ್ತವೆ, ಆಮೇಲೆ ಅದಕ್ಕೆ ಹಳದಿ ಬಣ್ಣದಿಂದ ರಿಂಗ್ ಆಗಿ ಸುತ್ತುವರೆದಿರ್ತವೆ, ಆಮೇಲೆ ಕ್ರಮೇಣ ಚುಕ್ಕಿಗಳು ದೊಡ್ಡದಾಗಿ ನಂತರ ಕಾಂಡದ ಮೇಲೆ ಕಾಣಿಸಿಕೊಂಡು ಆಮೇಲೆ ಪೂರಾ ಎಲೆ ಒಣಗದಂಗೆ ಕಾಣುತ್ತೆ. ಇದಕ್ಕೆ ನಿರ್ವಹಣೆಗಾಗಿ ಮ್ಯಾಂಕೋಜಬ್ ಅಂದರೆ ಒಂದು ಟಾಕಿಗೆ ಸುಮಾರಾಗಿ 30 g ಇಲ್ಲ ಹೆಜ್ಜಾಕೊಂಡೋಜೋಲು 5 EC ಒಂದು ಟಾಕಿ 15 ml ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಈ ಒಂದು ಎಲಿಚಿಕ್ಕಿ ರೋಗದ ಬಾಧೆಯನ್ನು ಹತೋಟಿ ಮಾಡ್ಬೋದು. ಮತ್ತು ಯಾವ ರೋಗಗಳು ಬರ್ಬೋದು ಅಂತ್ರಿ, ಮತ್ತು ಅವುಗಳ ನಿರ್ವಹಣೆ ಹೆಂಗೆ ಮಾಡ್ಬೋದು ಅಂತ್ರಿ? ಇದಕ್ಕೆ ಇನ್ನೊಂದು ರೋಗ ಅಂದರೆ ನಾವು ತುಕ್ಕು ರೋಗ ಅಥವಾ ರಸ್ಟ್ ಅಂತ ಕರಿತೀವಲ್ರಿ, ಈ ರೋಗ ಬಂದರೂ ನಮಗೆ ಇಳುವರಿ ಪ್ರಮಾಣ ಕಡಿಮೆ ಆಕತಿ. ಇದರ ಲಕ್ಷಣಗಳು ಅಂದರೆ ಎಲೆಗಳ ಕೆಳಭಾಗದಲ್ಲಿ ಕಬ್ಬಿಣದ ತುಕ್ಕು ಹಿಡಿದಂಥ ಚುಕ್ಕಿಗಳು ಅಲ್ಲಲ್ಲೇ ಕಾಣಿಸ್ಕೊಳ್ತವೆ, ನಂತರ ನಾವು ಕೈ ಇಟ್ಟರೆ ಎಲ್ಲ ಕೈಯೆಲ್ಲ ಕೆಂಪಾಗುತ್ತೆ. ಅನಂತರ ಇದೇನಾಗುತ್ತಪ್ಪ ಅಂದರೆ ಕಾಂಡಕ್ಕೆ ಆಕ್ರಮಿಸಿ ಎಲೆ ಆಗಲಿ ದೇಟು ಹೂವು ಕಾಂಡದ ಭಾಗ ಎಲ್ಲವೂ ಒಣಗಿ ಹೋಗ್ತವೆ. ನಂತರ ಇದನ್ನ ನಿರ್ವಹಣೆಗಾಗಿ ಮ್ಯಾಂಕೋಜಬ್ ಅಂದ್ರೆ ನಾವು ಒಂದು 30 ಗ್ರಾಮ್ ಒಂದು 15 ಲೀಟರ್ ಟ್ಯಾಕಿ ಮ್ಯಾಂಕೋಜಬ್ ಹಾಕಿ ಸಿಂಪರಣೆ ಮಾಡಬಹುದು, ಅಥವಾ ಹೆಕ್ಸಾಕೋನಜೋಲ್ 5 EC ಒಂದು ಟ್ಯಾಕಿಗೆ 15 ml ಹಾಕಿ ಸಿಂಪರಣೆ ಮಾಡುವುದರಿಂದ ನಮ್ಗೆ ಈ ಒಂದು ರೋಗ ಹತೋಟಿ ಹಾಕದೆ. ಅಂದ್ರೆ ಒಂದು ಟ್ಯಾಕಿಗೆ ಅಂದ್ರೆ ಎಷ್ಟು ನೀರು? ಒಂದು ಟ್ಯಾಕಿ ಅಂದ್ರೆ ಸಾಮಾನ್ಯವಾಗಿ ರೈತರು ಉಪಯೋಗ ಮಾಡುವಂತ ಅದು 15 ಲೀಟರ್ ಟ್ಯಾಕಿ ಇರ್ತದೆ. ಇನ್ನೊಂದು ಅಂದ್ರೆ ಬೂದು ರೋಗ. ಇದರ ಲಕ್ಷಣ ಅಂದ್ರೆ ಗಿಡದ ಒಂದು ಕೆಳಗಡೆ ಇರತಕ್ಕಂತ ಎಲೆಗಳ ಮೇಲ್ಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ಚುಕ್ಕಿಗೂ ನಮಗೆ ಅಲ್ಲೆಲ್ಲ ಕಾಣಿಸ್ತಾವು. ನಂತರ ಅದು ಒಂದಕ್ಕೊಂದು ಕೂಡಿಕೊಂಡು ಎಲೆ ಕಾಂಡ ಮತ್ತು ತೆನೆ ಮೇಲಿಸದ ಸಂಪೂರ್ಣವಾಗಿ ಆ ಗಿಡನ ಪೂರ ಬಿಳಿ ಬಣ್ಣದಾಕೈತಿ. ಇದರ ನಿರ್ವಹಣೆಗಾಗಿ ಡೈಫೆನ್ಕೋನಜೋಲ್ 25 EC ಅಂದ್ರೆ ಒಂದು ಟ್ಯಾಕಿಗೆ 15 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದು ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ರೋಗ ಅಂದ್ರೆ ಕ್ಯಾದಿಗಿ ರೋಗ. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವುದಿಲ್ಲ, ಏನೋ 2-3 ವರ್ಷಕ್ಕೊಮ್ಮೆ ಅಥವಾ ಈ ಒಂದು ಕ್ಯಾದಿಗಿ ರೋಗದ ಲಕ್ಷಣಗಳು ಅಲ್ಲಲ್ಲೇ ಕಾಣ್ತವು. ಇದರ ಲಕ್ಷಣ ಅಂದ್ರೆ ಎಲೆಯ ನರಗಳು ಸಂಪೂರ್ಣವಾಗಿ ತಿಳಿ ಹಳದಿ ಬಣ್ಣಕ್ಕೆ ಬರ್ತವು. ನಂತರ ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತೈತಿ. ಆಮೇಲೆ ತೆನೆಯಲ್ಲಿ ಕಾಳು ಕಟ್ಟುವುದಿಲ್ಲ. ಇದರ ನಿರ್ವಹಣೆಗಾಗಿ ಈ ಒಂದು ಕೆದಿಗಿ ರೋಗ ನಮಗೆ ಬರ್ತೈತಪ್ಪ ಅಂತಂದ್ರೆ ಬೀಜೋಪಚಾರ ಈ 80% ಮೆಟಾಲಾಕ್ಸಿಲ್ ಅಂದರೆ 1 kg ಬೀಜಕ್ಕೆ 6 ಗ್ರಾಮ್ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಕೆದಿಗಿ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ನಿರ್ವಹಣೆ ಅಂದ್ರೆ ಈ ಕೆದಿಗಿ ರೋಗ ಬಂದಂತ ಗಿಡಗಳನ್ನು ಕಿತ್ತು ನಾವು ಮಣ್ಣಿನೊಳಗೆ ಹಾಕ್ಬೋದು. ಆಮೇಲೆ ಇನ್ನು ಸಿಂಪರಣೆ ಮಾಡೋದಾದ್ರೆ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಅಂದ್ರೆ ಮೆಟಾಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಇರತಕ್ಕಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಸುಮಾರಾಗಿ ಒಂದು ಟ್ಯಾಕಿಗೆ 45 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಈ ಒಂದು ಕ್ಯಾದಿಗಿ ರೋಗದವನ್ನು ಹತೋಟಿ ನಾವು ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾದ್ರೆ ಮತ್ತೆ ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಇಳುವರಿ ಹೆಚ್ಚಿಸಲಿಕ್ಕೆ ಸಾಮಾನ್ಯವಾಗಿ ನಾವು ಏನು ಈ ಹೂ ಬಿಡುವಂತಹ ಸಮಯದಲ್ಲೇ ಯಾವುದೇ ಕೀಟನಾಶಕ ಸಿಂಪರಣೆ ಮಾಡಬಾರ್ದು. ಯಾಕಂದ್ರೆ ಈ ಒಂದು ಸೂರ್ಯಕಾಂತಿ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಜೇನುಳ ಇರ್ಬೋದು, ಇತರ ಪಾತ್ರಗಿತ್ತಿ ಯಾವ ಅಲ್ಲಿ ಬರುವುದಿಲ್ಲ. ಅದಕ್ಕೆ ಹೂ ಬಿಡುವಂಥ ಹಂತದೊಳಗೆ ನಾವು ಯಾವುದೇ ಸಿಂಪರಣೆಯನ್ನು ಮಾಡಬಾರ್ದು. ಆಮೇಲೆ ಇನ್ನು ಪ್ರತಿ ವರ್ಷ ರೋಗ ಮತ್ತು ಕೀಟದ ಬಾಧೆ ಬರ್ತೈತಪ್ಪ ಅಂತ ನಮಗೆ ಕನ್ಫರ್ಮ್ ಆದ್ರೆ ಮುಂಜಾಗ್ರತೆ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದು ಒಳ್ಳೆಯದು. ಆಮೇಲೆ ಇನ್ನು ಕಾಲ್ಗೈ ಪದ್ಧತಿ ಅನುಸರಿಸೋದು. ಕಾಲ್ಗೈ ಅಂದರೆ ಈ ವರ್ಷ ನಾವು ಸೂರ್ಯಕಾಂತಿ ಹಾಕಿದ್ವಿ ಅಂದರೆ ಮತ್ತೆ ಅದಕ್ಕೆ ಹಿಂಗಾರಿ ಒಳಗಾಗಲಿ ಒಂದು ಸೂರ್ಯಕಾಂತಿಯನ್ನು ಹಾಕದೆ ಬೇರೆ ಬೆಳೆಯನ್ನು ನಾವು ಬೆಳೆಯೋದ್ರಿಂದ ನಮಗೆ ಇಳುವರಿ ಹೆಚ್ಚಾಗ್ಬೋದು. ಆಮೇಲೆ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಹೆಸರು ಬೆಳೆಯನ್ನು ನಾವು ಬೆಳಿತೀವಿ, ನಂತರ ಬುಡ್ಡಿ ಬೆಳೆಸಿ ಅಲ್ಲಿರ್ತಕ್ಕಂಥ ಹೆಸರಿನ ಎಲ್ಲ ಸಸ್ಯಾವಶೇಷಗಳನ್ನು ಭೂಮಿಗೆ ಹಾಕಬೇಕು. ನಂತರ ಹಿಂಗಾರಿ ಒಳಗೆ ಸೂರ್ಯಕಾಂತಿ ನಾವು ಬೆಳೆದಪ್ಪ ಅಂದ್ರೆ ನಮ್ಗೆ ಲಾಭದಾಯಕ ಅಂತ ಹೇಳ್ಬೋದು. ಸೂರ್ಯಕಾಂತಿಯಲ್ಲಿ ಇಳುವರಿ ಪ್ರತಿ ಎಕರೆಗೆ ಎಷ್ಟು ಬರ್ಬೋದು ಅಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆ ಒಳಗೆ ನಾವು ಸರಿಯಾದ ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ವಿ ಅಂತಂದ್ರೆ, ಅಂದರೆ ಬೇಸಾಯ ಕ್ರಮಗಳು ಅಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಂಕರ್ಣ ತಳಿಗಳನ್ನು ಆಯ್ಕೆ ಮಾಡುವುದು, ಆಮೇಲೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡುವುದು, ಆಮೇಲೆ ರೋಗ ಕೀಟದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇನ್ ಟೈಮ್ ಆಗಿ ನಾವು ಕಂಟ್ರೋಲ್ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿ ಬರ್ಬೋದು. ಆಮೇಲೆ ಇನ್ನು ಅಂತರ ಬೇಸಾಯ ಮಾಡೋದಾಗಲಿ, ಕಳೆ ನಿಯಂತ್ರಣ, ಒಟ್ಟಾರೆ ಇವೆಲ್ಲ ಬೇಸಾಯ ಕ್ರಮಗಳನ್ನು ನಾವು ಸರಿಯಾದ ಸಮಯದೊಳಗೆ ಅಳವಡಿಸಿದ್ವಿ ಅಂದರೆ ಸಾಮಾನ್ಯವಾಗಿ 1 ಎಕರೆಗೆ ಸರಾಸರಿ 6-8 ಕ್ವಿಂಟಲ್ ಇಳುವರಿ ಪಡಿಬಹುದು ಅಂತ ಹೇಳ್ಬೋದು. ಒಳ್ಳೆಯದು. ವಿಡಿ ವೈಕುಂಠಿಯವರೇ, ತಾವು ಇಲ್ಲಿವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ಏನೇನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ವಿಡಿ ವೈಕುಂಠೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಕೃಷಿ ವಾರ್ತೆ. ನಾಯಿ ಪ್ರಪಂಚದಲ್ಲಿ ಮಾನವನಿಂದ ಪ್ರಪ್ರಥಮವಾಗಿ ಸಾಕಲ್ಪಟ್ಟಂಥ ಸಾಕುಪ್ರಾಣಿ. ಇದು ಮಾನವರಿಗೆ ಇತರೆ ಪ್ರಾಣಿಗಳಿಗಿಂತ ಅತಿ ಸಮೀಪವಾದದ್ದು, ಬಹಳ ನಂಬಿಗಸ್ತ ಪ್ರಾಣಿ. ಇದು ಮಾನವನ ಮತ್ತು ಅವನ ಆಸ್ತಿಪಾಸ್ತಿಗಳನ್ನು ಇತರೆ ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ರಕ್ಷಿಸುತ್ತದೆ. ರೈತರಿಗೆ ಇದು ಅವರ ಹೊಲ, ಮನೆ ಮತ್ತು ಇತರ ಸಾಕು ಪ್ರಾಣಿಗಳನ್ನು ಅಂದರೆ ಕುರಿ, ಆಡು ಕಾಯಲು ಅನುಕೂಲವಾಗುತ್ತದೆ. ಜಗತ್ತಿನಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ನಾಯಿಯ ತಳಿಗಳಿವೆ. ಅದರಲ್ಲಿ ಮುಖ್ಯವಾದಂಥ ತಳಿಗಳು ಅಂತಂದರೆ ಮುಧೋಳ್ ತಳಿ, ಇದು ಭಾರತ ದೇಶದ ತಳಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ತಳಿ. ಎತ್ತರವಾದ ನಾಯಿ, ಹೊರಹೊಮ್ಮಿದ ತಿಟ್ಟಾದ ಮುಖ, ಜೋತಾಡುವ ಕಿವಿಗಳು,

ಬಂದ ಕಾರಣವೇನು? ನೋಡು ಮಗು ಕುಬೇರ, ನನ್ನ ಪತಿ ಅಪ್ಪಣೆಯ ಪ್ರಕಾರವಾಗಿ ಗುಂಜಿ ತೂಕದ ಭಸ್ಮಕ್ಕೆ ಎಷ್ಟು ಬಂಗಾರ ಬರುವುದು ಅಷ್ಟನ್ನು ಮಾತ್ರ ಸರಿಸಮನಾಗಿ ತೂಕ ಮಾಡಿಕೊಡು. ಹೇಗೆಂದು ಗುಂಜಿ ತೂಕದ ಭಸ್ಮವನ್ನು ಕರೆದೊಳಗೆ ಕೊಡುತ್ತಿರಲು. ಆಗ ಕುಬೇರನು ಜಗನ್ಮಾತೆಯು ಕೊಟ್ಟಂತಹ ಗುಂಜಿ ತೂಕದ ಭಸ್ಮವನ್ನು ಇದಕ್ಕೆ ಬಂಗಾರವನ್ನು ಕೊಡಬೇಕೆಂದು ಒಂದು ಸಿಂತಾಲವನ್ನು ತರಿಸಿ ಅದಕ್ಕೆ ಸಮೇಧಮೆ ಎಂಬ ಎರಡು ಪರಳೆಗಳನ್ನು ಹಚ್ಚಿ ಒಂದು ಪರಳಿ ಒಳಗೆ ಗುಂಜಿ ತೂಕದ ಭಸ್ಮನಿಟ್ಟು ಮತ್ತೊಂದು ಪರಳಿ ಒಳಗೆ ತನ್ನ ಬೊಕ್ಕಸದಲ್ಲಿರ್ತಕ್ಕಂತ ಬಂಗಾರದ ಗಟ್ಟಿಗಳನ್ನು ತಂದು ಹಚ್ಚಿದನು. ಆದರೆ ಗುಂಜಿ ತೂಕದ ಭಸ್ಮವು ನೆಲ ಬಿಟ್ಟು ಮೇಲೇಳಲಿಲ್ಲ. ತನ್ನ ಬಕ್ಕಸದಲ್ಲಿರ್ತಕ್ಕಂಥ ಬಂಗಾರವನ್ನೆಲ್ಲವನ್ನು ತಂದು ಹಚ್ಚಿದನು. ಬಕ್ಕಸವೇ ಬರಿದಾಗಿ ಹೋಯಿತು. ಆಗ ಕುಬೇರನು ಚಿಂತೆಯನ್ನು ಮಾಡುತ್ತಾ ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತುಕೊಳ್ಳಲು ಹೆಂಡತಿಯಾದಂತ ಮೇದಿನಿ ದೇವಿಯ ಬಂದು ಹೇ ಪತಿದೇವ, ಜನಪ್ರತಿ ಕುಲಕುಲ ನಗುತ್ತಿರುವಂತ ಈ ನಿಮ್ಮ ಮುಖ ಕಮಲ ಮಾಡಿ ಹೋಗಿರುವುದಕ್ಕೆ ಈಗೇನಾಯಿತು ದೇವ ಎಂದು ಕೇಳಿಕೊಂಡು ಹೆದರಬೇಡಿ ಪತಿದೇವ, ಹೆದರಬೇಡಿರಿ. ಬ್ರಹ್ಮಾಂಡವನ್ನು ತೂಕ ಮಾಡುವಂತ ಮುತ್ತೈದ ಭಾಗ್ಯವನ್ನು ಪಡೆದಂತವಳು ನಾನು. ಈ ಮುತ್ತಿನ ಭಾಗ್ಯವಂತಿಯಾದಂತ ನಾನು ಮುತ್ತಿನ ಸಾಮಾನುಗಳನ್ನು ಹಾಕಿಕೊಂಡಿರುವನು. ಮುತ್ತಿನ ಸಾಮಾನುಗಳನ್ನು ಬಿಚ್ಚಿ ಹಚ್ಚುತ್ತೇನೆ. ಹೀಗೆಂದು ಪತಿದೇವರನ್ನು ಶಾಂತಿ ಪಡಿಸಿ ಹೋಗಲಾಗಿ ಮೇದಿನಿಯು ಮುತ್ತೈದರು ಹಾಕಿಕೊಂಡಂತ ಒಂದೊಂದೇ ಮುತ್ತಿನ ಸಾಮಾನುಗಳನ್ನು ಬಿಚ್ಚಿ ಹಚ್ಚುತ್ತಾಳೆ. ಅದೇಂತ ನೋಡು ಪತಿದೇವ, ನೀವು ನಿಜ ಮೂತಿನ ತೆಗೆದು ಹಚ್ಚುವೆನೆಂದು ನಿಜ ಮೂಗುತಿನ ತೆಗೆದು ಗುಂಜಿ ತೂಕದ ಬಸವದ ಪರಡೆಗಟ್ಟಳು ಮತ್ತು ಹೆಣ್ಣು ಮಕ್ಕಳಿಗೆ ಹಾಕಿದಂತ ಕಾಲು ಸುತ್ತನೆ ತೆಗೆದು ಗುಂಜಿ ತೂಕದ ಬಸವದ ಪರಡೆಗಟ್ಟಳು ಹಸಿರು ಬಳಗಳನ್ನು ತೆಗೆದು ಒಂದು ಗುಂಜಿ ತೂಕದ ಬಸವದ ಪರಡೆಗಟ್ಟಳು. ಏ ಸುಂಬು, ಮುತ್ತೈದಿಯಾಗಿ ಬಾಳುವ ಕಾಲಕ್ಕೆ ಕಡೆಯಲ್ಲಿ ಸೋಮಿಸುವುದು ಕುಂಕುಮದ ಬಟ್ಟು. ಪರಡಿಯು ನೆಲ ಬಿಟ್ಟು ಸ್ವಲ್ಪ ಮೇಲಕ್ಕೆದ್ದಿತು. ಉಳಿದಿರುವುದು ಒಂದೇ ಒಂದು ಗುರುಗಳ ಸಮ್ಮುಖದಲ್ಲಿ ಕಟ್ಟಿದಂತ ಮಂಗಲ ಸೂತ್ರ ಬಿಚ್ಚಿ ಹಚ್ಚುತ್ತೇನೆಂದು ಹೇಗೆ ಬಿಚ್ಚಿ ಹಚ್ಚಲಿ? ಮಂಗಲ ಸೂತವನ್ನು ಕರಳಿಂದ ಬಿಚ್ಚುವ ಹಾಗಿಲ್ಲ. ಈಗೆಂದು ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದಕ್ಕೆ ದಾರವನ್ನು ಬಂಧಿಸಿ ಅಂತಪ್ಪ ಪತಿದೇವರ ಕರಸ್ಥಳದಿಂದ ತನ್ನ ಕೊರಳಿಗೆ ಕಟ್ಟಿಸಿಕೊಂಡು ಹೆಚ್ಚೆ ಹಚ್ಚುತ್ತಾಳೆ. ಅದೇಂತ ಏ ಸಂಬ, ಸುಖವೆಂಬ ಬಂಗಾರವನ್ನು ಕಡೆಗಿರಿಸಿ ದುಃಖ ಎಂಬ ಕರೆಮಣಿ ಎಂಬ ಕಂಠದೊಳಗಿರಿಸಿಕೊಂಡು ಅಂತಪ್ಪ ಗುಂಜಿ ತೂಕದ ಬಸವದ ಪರಡೆಗೆ ಮಂಗಲ ಸೂತ್ರವನ್ನು ಹಚ್ಚಿದ ಅಕ್ಷರಕ್ಕೆ ಅಂತಪ್ಪ ಗುಂಜಿ ತೂಕದ ಬಸವದ ಪರಡೆ ಬುಡ ಮೇಲಾಯಿತು. ಈ ರೀತಿಯಾಗಿ ಬುಡ ಮೇಲಾದಂತ ಗುಂಜಿ ತೂಕದ ಬಸವನ್ನು ಕಂಡು ಆಗ ಕುಬೇರ ತನ್ನ ಎಲ್ಲ ಬಂಗಾರದ ಹೊರಗೆ ಮಂಗಲ ಸೂತ್ರವನ್ನು ತೆಗೆದು ಕುಬೇರ ನಗರದಿಂದ ಮೇಲಿನಗರಿಗೆ ಕಟ್ಟಿಸಿ ಸುಖವಾಗಿರಿ ಎಂದು ಹೇಳಿ ಬಂಗಾರದ ಆಶೆ ಮಾಡಿದ್ದು ಸರ್ವತ ತಪ್ಪಾಯಿತೆಂದು ಅಲ್ಲಿ ನೆರೆದಿರುವ ಅಕ್ಕ ತಂಗಿಯರಿಗೆ ಈ ತಾಳೆ ಮೈಮೇನು ಹೇಳ್ತಾಳೆ ಅದು ಎಂತೆಂದೋಡಿ ಹೇಳಿರಿ ಎನ್ನ ಅಕ್ಕ ತಂಗಿಯರುಗಳಿರ ಭೂಲೋಕದಲ್ಲಿ ಹುಟ್ಟಿದಂತ ಎಲ್ಲ ಅಕ್ಕ ತಂಗಿಯರು ಮುತ್ತೈದರಾಗಿ ಬಾಳುವ ಕಾಲಕ್ಕೆ ನಮ್ಮ ಕೊರಳಲ್ಲಿರುವುದು ಮಂಗಲ ಸೂತ್ರ ಬಹಳ ಮಹತ್ವವಾಗಿರುವುದು ಮಂಗಳ ಸೂತ್ರವಿರುವ ಕಾಲದಲ್ಲಿ ಮಂಗಳ ಕರುಳಾಗಿ ಬೆಳಗಬೇಕೆಂದರೆ ಪತಿ ಹೇಳಿದ ವಾಕ್ಯವನ್ನು ಚಾಚು ತಪ್ಪದೆ ನಡೆದುಕೊಳ್ಳಬೇಕು ಪತಿಯೇ ದೇವರನ್ನು ತಿಳಿದುಕೊಳ್ಳಬೇಕು ಪತಿ ಆಜ್ಞೆಯ ಪರಮಾತ್ಮನ ಆಜ್ಞೆಯನ್ನು ತಿಳಿದುಕೊಳ್ಳಬೇಕು ಈ ಮಂಗಲ ಸೂತ್ರವಿರುವ ಕಾಲದಲ್ಲಿ ಅಂತಪ್ಪ ಮುತ್ತೈದರನ್ನು ಆದ್ರಿಂದ ಕರೆದು ಮನ್ನಿಸಿ ಮಂಗಲ ಕಾರ್ಯದಲ್ಲಿ ಮುಂದಿಟ್ಟುಕೊಳ್ಳುವರು ಮಂಗಲ ಸೂತ್ರವಿಲ್ಲದ ಕಾರಣ ಅರ್ಥಾತ್ ಪತಿದೇವರು ತೀರಿ ಹೋದ ಮೇಲೆ ಮದುವೆ ಎಂಬ ಪಟ್ಟವ ಗಟ್ಟಿ ಮಂಗಲ ಕಾರ್ಯಕ್ಕೆ ತುಚ್ಚೀಕರಿಸಿ ಅವಳನ್ನು ನೋಡಬಾರದ ದೃಷ್ಟಿಯಿಂದ ನೋಡಿ ಅಂತಪ್ಪ ಮಂಗಲ ಕಾರ್ಯ ದೂರವಿರಿಸುವರು ಆದ ಕಾರಣಕ್ಕೋಸ್ಕರವಾಗಿ ಈ ಮಂಗಲ ಸೂತ್ರವೆಂಬುದು ಹೆಣ್ಣಿಗೆ ಬಲು ಶೋಭಿಸುವಂತ ವಸ್ತು ಹೆಣ್ಣು ಕಟ್ಟಿರುವ ಕಾಲಕ್ಕೆ ತಾಳ್ಮೆಯಿಂದ ತಾಳಿಕೊಂಡು ಬಾಳಬೇಕೆಂಬ ಅರ್ಥಕ್ಕೋಸ್ಕರವಾಗಿ ಪತಿ ಪತಿಗಳು ಎಷ್ಟೇ ಎರಡು ಕಡುಗಳು ಬಂದರೂ ಸಹಿತ ಅವುಗಳನ್ನು ತಮ್ಮಿಂದ ತಾವೇ ಸರಿಪಡಿಸಿಕೊಂಡು ಈ ಪ್ರಪಂಚದಲ್ಲಿ ಜೀವನವನ್ನು ಸಾಗಿಸಬೇಕು ಈಗೆಂದು ಜಗನ್ಮಾತೆ ಅಂತ ಭಾರತಾದೇವಿ ಎಲ್ಲ ಹೇಳುತ್ತಾ ಕೈಲಾಸಕ್ಕೆ ಬಂದು ಪರಮಾತ್ಮನ ಪಾದಕ್ಕೆ ವಂದಿಸಿ ನಾನು ಬಂಗಾರ ಆಶೆ ಮಾಡಿದ್ದು ಸರ್ವತ ತಪ್ಪಾಯಿತು ದೇವ ಎಂದು ಬೇಡಿಕೊಳ್ಳುತ್ತಿರುವ ಇದುವರೆಗೆ ಹುಲ್ಲಟ್ಟಿಯ ವೀರೇಶ್ ಎಸ್ ಕಮ್ಮಾರ್ ಹಾಗೂ ಸಂಗಡಿಗರಿಂದ ಒಡಬುಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 2607 ರಿಂದ 4920 ರೂಪಾಯಿ, ಅಲಸಂದೆ 6989 ರೂಪಾಯಿ, ಹೆಸರುಕಾಳು 2117ರಿಂದ 7903 ರೂಪಾಯಿ, ನೆಲಗಡಲೆ 4669 ರೂಪಾಯಿಯಿಂದ 7072 ರೂಪಾಯಿ, ಹುರುಳಿಕಾಳು 3661ರಿಂದ 3661 ರೂಪಾಯಿ, ಜೋಳ 1189ರಿಂದ 2257 ರೂಪಾಯಿ, ಕುಸುಬೆ 4019ರಿಂದ 4369 ರೂಪಾಯಿ, ತೊಗರಿ 4356ರಿಂದ 4359 ರೂಪಾಯಿ, ಗೋಧಿ 1677ರಿಂದ 2437 ರೂಪಾಯಿ. ಇನ್ನು ಶಿರ್ಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಟ್ಟ 35199ರಿಂದ 48296 ರೂಪಾಯಿ, ಬಿಳೆಗೋಟು 24199ರಿಂದ 34300 ರೂಪಾಯಿ, ಚಾಲಿ 35599ರಿಂದ 41599 ರೂಪಾಯಿ, ರಾಶಿ 36211ರಿಂದ 52399 ರೂಪಾಯಿ, ಕರಿಮೆಣಸು 46069ರಿಂದ 49099 ರೂಪಾಯಿ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ 500ರಿಂದ 1800 ರೂಪಾಯಿ, ತೆಲಗಿ 300ರಿಂದ 1500 ರೂಪಾಯಿ, ಆಲೂಗಡ್ಡೆ 2400ರಿಂದ 2600 ರೂಪಾಯಿ. ಇದುವರೆಗೆ ಪೇಟೆ ಧಾರಣೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಇದೊಂದು ವಿಶೇಷ ಪ್ರಕಟಣೆ. ನವಿಲು ತೀರ್ಥ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಸದ್ಯಕ್ಕೆ 100 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಡಲಾಗುತ್ತಿದೆ. ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ ಪಕ್ಷದಲ್ಲಿ ಹೊರ ಹರಿವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆ ಕಾರಣದಿಂದ ನವಿಲು ತೀರ್ಥ ಜಲಾಶಯದ ಕೆಳಸ್ತರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಸ್ಥರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಜಲಾಶಯದ ಅಧೀಕ್ಷಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.